ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ. ಹಾರ್ಟ್ ವಿಷಯಕ್ಕೆ ಬಂದಾಗ ಎಕ್ಸ್ಪೀರಿಯನ್ಸ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. 25 years ಲೆಗಸಿಯೊಂದಿಗೆ ನಾರಾಯಣ ಹೆಲ್ತ್ ಸಿಟಿ ಎಕ್ಸ್ಪರ್ಟ್ ಅಡಲ್ಟ್ ಅಂಡ್ ಪಿಡಿಯಾಟ್ರಿಕ್ ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಅನ್ನು ಜೊತೆಗೆ ತಂದಿದೆ. ಅಡ್ವಾನ್ಸ್ ಟೆಕ್ನಾಲಜಿ ಮತ್ತು ಪ್ರೂವನ್ ಔಟ್ಕಮ್ಸ್ ಪ್ರಿವೆಂಟಿವ್ ಹಾರ್ಟ್ ಚೆಕ್ಅಪ್ಸ್ ನಿಂದ ಮೋಸ್ಟ್ ಕಾಂಪ್ಲೆಕ್ಸ್ ಕಾರ್ಡಿಯಾಕ್ ಕಂಡೀಷನ್ಸ್ ವರೆಗೆ ಯಾವುದೇ ಇರಲಿ, ಪ್ರತಿ ಹಾರ್ಟ್ ಅನ್ನು ನೋಡಿಕೊಳ್ಳುತ್ತೇವೆ. ನಾರಾಯಣ ಹೆಲ್ತ್ ಸಿಟಿ ಬೆಂಗಳೂರು. ಕಾಲ್ 1800-309-0309. ಟೇಕ್ ಕೇರ್. ಮನೆ ಹರು ಮನೆ ಮಹಲು ಕೂಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನಗಣತಿ ನಮ್ಮ ವಿಕಾಸ ನಮ್ಮ ಜನಗಣತಿ ನಮ್ಮ ವಿಕಾಸ. ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ. ನಮ್ಮ ಎಲ್ಲ ರೈತ ಬಾಂಧವರಿಗೆ ಶರಣ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ, ಬೆಳಗಾವಿ ಜಿಲ್ಲೆಯಲ್ಲಿ ಕೈಗೊಳ್ಳುತ್ತಿರುವ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗದ ಲಸಿಕಾ ಅಭಿಯಾನದ ಕುರಿತು ಬೆಳಗಾವಿಯ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರವಿ ಸಾಲಿಗೌಡರ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಜಾನುವಾರುಗಳಲ್ಲಿ ಕಂಡುಬರತಕ್ಕಂಥ ಅಂದರೆ ಸಾಮಾನ್ಯವಾಗಿ ಹಸು, ಎಮ್ಮೆ, ಎತ್ತು ಇವುಗಳಲ್ಲಿ ಕಂಡುಬರುವ ರೋಗಗಳಿಗೆ ಲಸಿಕೆಗಳನ್ನು ಹಾಕಿಸೋದು ಸಾಮಾನ್ಯವಾಗಿ ಕಾಣ್ತೀವಿ. ಜಾನುವಾರುಗಳಲ್ಲಿ ಕಂಡುಬರತಕ್ಕಂಥ ಕಾಲುಬಾಯಿ ರೋಗದ ಲಸಿಕೆ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ಇವತ್ತು ನಮ್ಮ ಜೊತೆಗೆ ಬೆಳಗಾವಿ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ ರವಿ ಸಾಲಿಗೌಡರ್ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ಮಾತನಾಡಿಸ್ತಾ ಬೆಳಗಾವಿ ಜಿಲ್ಲೆಯಲ್ಲಿ ಕೈಗೊಳ್ಳುತ್ತಿರುವ ಕಾಲುಬಾಯಿ ಬೇನೆ ರೋಗದ ಲಸಿಕೆ ಕುರಿತು ನಾವು ಇವತ್ತು ಮಾತನಾಡ್ತಾ ಇದ್ದೀವಿ. ಈ ಲಸಿಕೆಯನ್ನು ಯಾವಾಗಿನಿಂದ ಪ್ರಾರಂಭಿಸ್ತಾ ಇದ್ದಾರೆ, ಯಾವೆಲ್ಲ ಜಾನುವಾರುಗಳಿಗೆ ಲಸಿಕೆಗಳನ್ನು ಹಾಕಿಸ್ಬೇಕು ಅನ್ನೋದರ ಕುರಿತು. ಡಾಕ್ಟರ್ ರವಿ ಸಾಲಿಗೌಡರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಕೃಷಿ ರಂಗದ ಎಲ್ಲ ಶ್ರೋತೃಗಳಿಗೂ ನನ್ನ ನಮಸ್ಕಾರ. ಡಾಕ್ಟರ್ ಸಾಲಿಗೌಡ್ರೆ, ತಮ್ಮ ಪರಿಚಯವನ್ನು ನಮ್ಮ ರೈತ ಬಾಂಧವರಿಗೆ ಮಾಡಿಕೊಡ್ರಲ್ಲ. ನಾನು ಉಪನಿರ್ದೇಶಕ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಒಂದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಮೊದಲು ನಾನು ಧಾರವಾಡ ಜಿಲ್ಲೆ ಹಾಗೂ ಗುಲ್ಬರ್ಗಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀನಿ. ಬೀದರ್ ವೆಟರ್ನರಿ ಕಾಲೇಜ್ನಿಂದ ಪದವಿಯನ್ನು ನಾನು ಪಡೆದುಕೊಂಡಿದ್ದೀನಿ. ಸ್ನಾತಕೋತ್ತರ ಪದವಿಯನ್ನು ಉತ್ತರ ಪ್ರದೇಶದ ಇಜ್ಜತ್ ನಗರ ಅಂತ IVRI ನಮ್ಮ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಂದ ಪಡೆದುಕೊಂಡಿದ್ದೀನಿ. 33 ವರ್ಷಗಳ ಸೇವೆಯನ್ನು ನಾನು ಈಗಾಗಲೇ ಇಲಾಖೆಯಲ್ಲಿ ಸಲ್ಲಿಸಿದ್ದೇನೆ. ತುಂಬ ಸಂತೋಷ ಡಾಕ್ಟರ್ ರವಿ ಸಾಲಿಗೌಡ್ರೆ. ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿರ್ತಕ್ಕಂಥ ಕಾರ್ಯಚಟುವಟಿಕೆಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ತಾವು ಹೇಳೋದಾದರೆ, ವಿಶ್ವ ಪಶುವೈದ್ಯಕೀಯ ದಿನಾಚರಣೆಯನ್ನು ಆಚರಿಸುವ ಈ ಮಾಸದಲ್ಲಿ, ಈ ತಿಂಗಳಲ್ಲಿ ಇದು ನಮ್ಮ ಇಲಾಖೆಯ ಕಾರ್ಯಚಟುವಟಿಕೆಗಳ ಬಗ್ಗೆ ವಿಶದವಾಗಿ ಹೇಳುವಂತಹ ಸುಸಂದರ್ಭ ಬಂದದ್ದು ಇದೊಂದು ನನಗೆ ಅವಕಾಶ. ಕಾಲು ಬಾಯಿಬೇನೆ ರೋಗದ ವಿರುದ್ಧ ಲಸಿಕೆ ಹಾಕುವ ಈ ಒಂದು ಅಭಿಯಾನಕ್ಕೆ ಚಾಲನೆಯನ್ನ ನಮ್ಮ ಇಲಾಖೆಯ ಘನವೆತ್ತ ಸಚಿವರಾದ ಶ್ರೀ ಕೆ ವೆಂಕಟೇಶ್ ಅವರು ಇದೇ April 25 ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮಾನ್ ಸತೀಶ್ ಜಾರಕಿಹೊಳಿ ಸಾಹೇಬರು, PWD ಸಚಿವರು ಹಾಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವರೊಂದಿಗೆ ಇದರ ಉದ್ಘಾಟನಾ ಸಮಾರಂಭವನ್ನು ನಾವು ಬೆಳಗಾವಿ ಜಿಲ್ಲೆಯ ಮಾಂತೇಶ್ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಇದನ್ನ ವಿತ್ಯುಕ್ತವಾಗಿ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ 15 ಲಕ್ಷದಷ್ಟು ಜಾನುವಾರುಗಳಿದ್ದಾವೆ ಮತ್ತೆ 15 ಲಕ್ಷಗಳು ಕುರಿ ಮೇಕೆಗಳಿದ್ದಾವೆ, ಇನ್ನು ಕೋಳಿ ಇತ್ಯಾದಿ ಪ್ರಾಣಿಗಳಿದ್ದಾವೆ. ಜಿಲ್ಲೆಯ ಆರ್ಥಿಕತೆಗೆ ಪಶುಪಾಲನೆ ಅತ್ಯಂತ ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದೆ. ಬೆಳಗಾವಿ ಪಂಚನದಿಗಳ ಬೀಡು ಹೌದು, ಅದರ ಜೊತೆಗೆ ಕೃಷಿಯಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದೆ. ಕೃಷಿಯೊಂದಿಗೆ ಪಶುಪಾಲನೆಯೂ ಸಹ ರೈತರಿಗೆ ಬೆನ್ನೆಲುಬಾಗಿ ಅವರ ಆರ್ಥಿಕತೆಯನ್ನು ಹೆಚ್ಚಿಸುವಲ್ಲಿ, ಅವರನ್ನ ಆರ್ಥಿಕತೆ ಸ್ಟೇಬಲ್ ಆಗಿರೋಕ್ಕೆ ಸಾಕಷ್ಟು ಕೊಡುಗೆಯನ್ನು ನೀಡ್ತಾ ಇದೆ. ರೈತರ ಆರ್ಥಿಕತೆಯ ಪ್ರಗತಿಗೆ ನಮ್ಮ ಇಲಾಖೆಯು ತನ್ನ ಅಳಿಲು ಸೇವೆಯನ್ನು ನೀಡ್ತಾ ಇದೆ. ಇಲಾಖೆಯ ಕೆಲವೊಂದು ಕಾರ್ಯಚಟುವಟಿಕೆಗಳನ್ನು ತಮಗೆ ತಿಳಿಸ್ಬೇಕಂದ್ರೆ, ಮುಖ್ಯವಾಗಿ ನಾವು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದರೆ ರೋಗಗಳನ್ನ ಬರದೇ ಇರೋ ರೀತಿ ನಾವು ಸಂರಕ್ಷಿಸಿಕೊಳ್ಳೋದು ರೋಗ ಬಂದ ನಂತರ ಚಿಕಿತ್ಸೆ ಕೊಡೋದಕ್ಕಿಂತ ಬಹಳ ಉತ್ತಮವಾದ ಕೆಲಸ ಅಂತ ಹೇಳಿ ಏನು ಒಂದು ಪ್ರಿನ್ಸಿಪಲ್ ಇದೆ, ಅದನ್ನ ಅಳವಡಿಸಿಕೊಂಡು ಪದೇ ಪದೇ ವರ್ಷದಲ್ಲಿ 2-3 ಸಾರಿ ರೋಗಗಳ ಬರ್ತಕ್ಕಂಥ ರೋಗೋದ್ರೇಕ ಆಗತಕ್ಕಂಥ ಸನ್ನಿವೇಶಗಳನ್ನು ಮನಗಂಡು ಈಗಾಗಲೇ ಇಲಾಖೆ 10 ಲಸಿಕಾ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಕಾಲು ಮತ್ತು ಬಾಯಿ ಬೇನೆ ಲಸಿಕೆ ಇರ್ಬೋದು, ಬ್ರುಸೊಲಿಸಿಸ್ ವಿರುದ್ಧದ ಲಸಿಕೆ, ಗಂಟಲು ಬೇನೆಯ ವಿರುದ್ಧದ ಲಸಿಕೆ, ಚಪ್ಪೆ ಬೇನೆಯ ವಿರುದ್ಧದ ಲಸಿಕೆ, ಇವು ಎತ್ತು ಮತ್ತು ಎಮ್ಮೆ ದೊಡ್ಡ ಪ್ರಾಣಿಗಳಿಗೆ ನೀಡುವಂಥ ಲಸಿಕೆಗಳು. ಇದರೊಂದಿಗೆ ಕುರಿ ಮತ್ತು ಆಡುಗಳಲ್ಲಿ PPR ಅಂತ ಹೇಳಿ ಒಂದು ಲಸಿಕೆ ಇರುತ್ತೆ, ಕರಳು ಬೇನೆ ಲಸಿಕೆಯನ್ನು ನಾವು ನೀಡ್ತೀವಿ. ಅದರ ಜೊತೆಗೆ ಇನ್ನೂ 2-3 ಲಸಿಕೆ ಬ್ಲೂ ಟಂಗು ಮತ್ತೆ ರೋಗೋದ್ರೇಕ ಪರಿಸ್ಥಿತಿಗಳಲ್ಲಿ ನೀಡತಕ್ಕಂಥ ಲಸಿಕೆಗಳಿದ್ದಾವೆ. ಇದನ್ನೆಲ್ಲ ನಾವು ಈ ಲಸಿಕೆಗಳನ್ನು ಕೊಡುವ ಉದ್ದೇಶ ಏನಂದ್ರೆ ಮುಂದೆ ಈ ಪ್ರಾಣಿಗಳಲ್ಲಿ ಈ ರೋಗಗಳು ಬರಬಾರದು, ಆ ರೋಗ ಬರಲಾರ್ದಂಗೆ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನ ಬೆಳೆಸಬೇಕು, ಅದನ್ನ ಲಸಿಕೆ ನೀಡುವ ಮೂಲಕ ಮಾಡ್ತಾ ಇದ್ದೀವಿ. ಅದರಿಂದ ರೋಗ ಬರದೇ ಇದ್ರೆ ರೋಗ ಬಂದ ನಂತರ ಈಗ ದೊಡ್ಡ ಪ್ರಾಣಿಗಳಲ್ಲಿ ಹಾಲು ಕೊಡ್ತಕ್ಕಂತ ಪ್ರಾಣಿಗಳಲ್ಲಿ 10 ಆ ರೋಗ ಇದೆ ಅಂದ್ರೆ ಆ 10 ಹಾಲು ನೀಡುವುದಿಲ್ಲ. ಮುಂದೆ ಚೇತರಿಕೆ ಆದ ನಂತರವೂ 5 ಹಾಲು ಕೊಡುವಂತ ಪ್ರಾಣಿ 2-3 ಬಂದ್ ನಿಲ್ಲುತ್ತೆ. ಇದರಿಂದ ಸಾಕಷ್ಟು ಆರ್ಥಿಕ ನಷ್ಟ ಉಂಟಾಗುತ್ತೆ. ಆದ್ರೆ ನಾವು ಲಸಿಕೆಯನ್ನ ನೀಡುವುದರಿಂದ ಈ ರೋಗ ಬರದೇ ಇರೋ ಹಾಗೆ ನೋಡ್ಕೊಳ್ಬಹುದು. ಇದರಿಂದ ಆಗುವ ಆರ್ಥಿಕ ಲಾಭ ಬಹಳಷ್ಟಿದೆ. ಇದು ಇಂಟ್ಯಾಂಜಿಬಲ್ ಗೇನ್ ಅಂತ ಹೇಳ್ತೀವಿ, ಅದು ನಮ್ಮ ಕಣ್ಣಿಗೆ ಕಾಣದೇ ಇದ್ರು ಇದರಿಂದ ಬಹಳಷ್ಟು ರೈತರಿಗೆ ಜಾನುವಾರುಗಳಿಗೆ ಅನುಕೂಲ ಆಗ್ತಾ ಇದೆ. ಆದ್ರಿಂದ ನಾವು ಇಲಾಖೆಯಲ್ಲಿ ವರ್ಷದಲ್ಲಿ ಕನಿಷ್ಠ 8 ನಮ್ಮ ಲಸಿಕಾಕರಣದ ಮಾಸಗಳಂತೆನೆ ನಾವು ಕಳಿತೀವಿ. ಒಂದೊಂದು ತಿಂಗಳದ ಒಂದು ಲಸಿಕಾ ಕಾರ್ಯಕ್ರಮ ಇರುತ್ತೆ, ಅದನ್ನ ಅಭಿಯಾನದ ಮಾದರಿಯಲ್ಲಿ ನಾವು ನಡೆಸ್ತೀವಿ, ಕ್ಯಾಂಪೇನ್ ಮೋಡ್ ಅಂತ ಹೇಳ್ತೀವಿ. ಅದು FMD ಇರಬಹುದು, ಅದನ್ನ ಏಪ್ರಿಲ್ 3 ಸೆಪ್ಟೆಂಬರ್ 3 ವರ್ಷದಲ್ಲಿ 2 ಕೈಗೊಳ್ತೀವಿ. ಕರಳು ಬೇನೆ ಎಂಟ್ರೋಟಾಕ್ಸೆಮಿ ಅಂತೇಳಿ ಆಡು ಮತ್ತು ಕುರಿಗಳಲ್ಲಿ ಏನ್ ಮಾಡ್ತೀವಿ ಅದನ್ನು ವರ್ಷದಲ್ಲಿ 2 ಮಾಡ್ತೀವಿ. ಬ್ರುಸೊಲಿಸಿಸ್ ಅನ್ನುವ ಕಂದು ರೋಗ ಅಂತಾರೆ ಅದಕ್ಕೆ, ಇದನ್ನು ಎಮ್ಮೆ ಮತ್ತು ಆಕಳುಗಳಿಗೆ 1 ವರ್ಷದಲ್ಲಿ 3 ನೀಡತಕ್ಕಂತ ಲಸಿಕೆ ಆಗಿದೆ. ಇದರ ಜೊತೆಗೆ ಮಳೆಗಾಲ ಪೂರ್ವದಲ್ಲಿ ನೀಡತಕ್ಕಂತ ಚಪ್ಪೆ ಬೇನೆ ಹಾಗೂ ಗಂಟಲು ಬೇನೆ ರೋಗದ ವಿರುದ್ಧದ ಲಸಿಕೆಗಳು ಇದನ್ನ ನೀಡ್ತಾ ಇದ್ದೀವಿ. ಇನ್ನು ರೋಗೋದ್ರೇಕ ಸಂದರ್ಭದಲ್ಲಿ ಯಾವ್ಯಾವ ಅಂದ್ರೆ ನರಡಿ ರೋಗ ಅಂತಿದೆ, ಅಂಥ್ರಾಕ್ಸ್ ಅಂತಾರೆ ಅದಕ್ಕೆ, ಆಮೇಲೆ ಬ್ಲೂ ಟಂಗ್ ನೀಲಿ ನಾಲಿಗೆ ರೋಗ ಇದಾವೆ, ಇವು ರೋಗೋದ್ರೇಕ ಸಂದರ್ಭದಲ್ಲಿ ಉಪಯೋಗಿಸ್ತಕ್ಕಂತ ಮೆಜರ್ಗಳಾಗಿರೋದ್ರಿಂದ ಇದು ನಾವು ವರ್ಷದಲ್ಲಿ ಸುಮಾರು 8 ನಮ್ದು ಅಭಿಯಾನದ ಮಾದರಿಯಲ್ಲಿ ಲಸಿಕೆಗಳನ್ನು ನೀಡುವುದರಲ್ಲಿ ನಾವು ಸಾಕಷ್ಟು ಶ್ರಮ ಪಡ್ತಾ ಇದ್ದೀವಿ. ಅಂದ್ರೆ ಡಾಕ್ಟರ್, ಈಗ ಜಾನುವಾರುಗಳಲ್ಲಿ ಕಂಡು ಬರ್ತಕ್ಕಂತ ಹಸು, ಎಮ್ಮೆ, ಎತ್ತು ಇವು ಸಾಮಾನ್ಯವಾಗಿ ಆಯಾ ಋತುಮಾನಕ್ಕೆ ತಕ್ಕಂತ ರೋಗಗಳನ್ನ ನಾವು ಉದ್ಭವಿಸೋದನ್ನ ನೋಡ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಆಯಾ ಮಾಸಕ್ಕೆ ತಾವು ಲಸಿಕೆಗಳನ್ನ ಕಾರ್ಯಕ್ರಮ ಅಭಿಯಾನದ ಮೂಲಕ ತಾವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಿ, ತುಂಬಾ ಸಂತೋಷ. ಇವಾಗ ತಾವು ಹೇಳ್ತಾ ಇದ್ರಿ ಈ ಕಾಲುಬಾಯಿ ರೋಗದ ಲಸಿಕೆ ಅಭಿಯಾನವನ್ನ ಯಾವಾಗ್ನಿಂದ ತಾವು ಪ್ರಾರಂಭಗೊಳ್ತಾ ಇದ್ದೀರಿ ಬೆಳಗಾವಿ ಜಿಲ್ಲೆಯಲ್ಲಿ? ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿದೆ. ಮೊದಲೇದಾಗಿ ಈ ಕಾಲು ಮತ್ತು ಬಾಯಿ ರೋಗ ಏನಿದೆ ಇದನ್ನ FMD ಅಂತ ಕರಿತೀವಿ. NADCP ಪ್ರೋಗ್ರಾಮ್ ಅಂತಿದೆ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ. ಕೇಂದ್ರ ಸರ್ಕಾರದಿಂದ ಇಡೀ ದೇಶದಲ್ಲಿ ಈ ರೋಗವನ್ನ ಇರ್ಲಾರ್ದಂಗೆ ಮೂಲೋತ್ಪಾಟನೆ ಮಾಡಬೇಕು, ಎರಡಕೇಶನ್ ಮಾಡ್ಬೇಕಂತ ಹೇಳಿ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಅದರ ಅಂಗವಾಗಿ ವರ್ಷದಲ್ಲಿ 2 ಈ ಲಸಿಕಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಇದೇ ತಿಂಗಳು ದಿನಾಂಕ 23 May 22 1 ಕಾಲ ಅಭಿಯಾನ ಮಾದರಿಯಲ್ಲಿ ಈ ಕಾಲು ಮತ್ತು ಬಾಯಿ ಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕುವ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಹಾಕಿಕೊಂಡಿದ್ದಾರೆ. ಹಾಗೆಯೇ ಇಡೀ ರಾಜ್ಯದಲ್ಲಿ 2 ಅತಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ 15% ಜಾನುವಾರು ಏನು ಸಂತತಿ ಇದೆ, ಪಾಪ್ಯುಲೇಷನ್ ಇದೆ, ಅದನ್ನ ನಾವು ಬೆಳಗಾವಿ ಜಿಲ್ಲೆಯಲ್ಲೇನೆ ಅದು ಇದೆ, ಅದನ್ನ ನಾವು ನಮ್ಮ ಇಲಾಖೆಯಿಂದ ಸಾಕಷ್ಟು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ಹಮ್ಮಿಕೊಂಡಿದ್ದೇವೆ. ಸುಮಾರು 1,100 ಲಸಿಕಾಕಾರರನ್ನು ನಾವು ಈಗಾಗಲೇ ಗುರುತಿಸಿದ್ದೇವೆ. ಪೂರ್ವಭಾವಿ ಸಿದ್ಧತೆಯಾಗಿ ನಾವು ಪ್ರತಿ ಮನೆಯಲ್ಲಿರುವ ಜಾನುವಾರುಗಳನ್ನು ಅದಕ್ಕೆ ಮ್ಯಾಪಿಂಗ್ ಮಾಡಿಕೊಂಡಿರ್ತೇವೆ. ಒಂದು ಊರನ್ನು ಸುಮಾರು 300 ಮನೆಗಳಿದ್ದಾವೆ ಅಂದರೆ ಒಂದು 100 ಮನೆಗಳಿಗೆ ಒಂದು ಬ್ಲಾಕ್ ಅಂತೇಳಿ ವಿಂಗಡಣೆ ಮಾಡಿ ಆ ಬ್ಲಾಕ್ ಅಲ್ಲಿರುವ ಎಲ್ಲಾ ಜಾನುವಾರು ಹೊಂದಿದ ಮನೆಗಳನ್ನ ಗುರುತಿಸಿಕೊಂಡು ಆ ಮನೆಗಳಲ್ಲಿರುವ ಜಾನುವಾರುಗಳನ್ನು ಗುರುತಿಸಿಕೊಂಡು ಆ ಜಾನುವಾರುಗಳಿಗೆ ಕಿವಿಯೋಲೆ ಎಂದ ನಂಬರ್ ಅನ್ನು ಕೊಟ್ಟು ಇದನ್ನ ಭಾರತ ಪಶುಧನ ಆ್ಯಪ್ ಅನ್ನು ನಾವು ಈಗಾಗಲೇ ಉಪಯೋಗಿಸ್ತಾ ಇದ್ದೀವಿ. ಅದರಲ್ಲಿ ಈ ಎಲ್ಲಾ ರೈತರ ಅವರಲ್ಲಿರುವ ಪ್ರಾಣಿಗಳ ಎಲ್ಲ ವಿವರಗಳನ್ನು ನಾವು ವಿಶದವಾಗಿ ಹಾಕಿರ್ತೇವೆ. ಅದರೊಂದಿಗೆ ಎಷ್ಟು ಪ್ರಾಣಿಗಳಿಗೆ ನಾವು ಈಗಾಗಲೇ ಲಸಿಕೆ ನೀಡಿದ್ದೀವಿ, ಯಾವ್ದಾದ್ರೂ ಅದು ಪ್ರೆಗ್ನೆಂಟ್ ಇದ್ರೆ ಅಥವಾ ಸಣ್ಣ ಕರು ಇದ್ರೆ, 3 ತಿಂಗಳಿಗಿಂತ ಸಣ್ಣದಿದ್ರೆ ಅಂತ ಪ್ರಾಣಿಗಳಿಗೆ ಅಥವಾ ಅದು ರೋಗದಿಂದ ಬಳಲ್ತಾ ಇದ್ದ ಆ ವೇಳೆಯಲ್ಲಿ ಲಸಿಕೆಯನ್ನು ನೀಡಲು ಆಗೋದಿಲ್ಲ ಅಂತದನ್ನೆಲ್ಲ ಅದರಲ್ಲಿ ನಾವು ಭಾರತ ಪಶುಧನದಲ್ಲಿ ಎಂಟ್ರಿ ಮಾಡಿರ್ತೇವೆ. ಆ ಉಳಿದು ಹೋದಂತ ಏನು ಪ್ರಾಣಿಗಳಿರ್ತವೆ ಅವಕ್ಕೂ ಲಸಿಕೆಯನ್ನು ಕೊಡುವ ಕಾರ್ಯಕ್ರಮವನ್ನು ನಾವು ಮುಂದಿನ 1 ತಿಂಗಳವರೆಗೆ ಅಂದರೆ ಅಭಿಯಾನ ಮಾದರಿಯ ನಂತರ 1 ತಿಂಗಳ ಕಾಲ ಸತತ ಮನೆಗಳಿಗೆ ತೆರಳಿ ಉಳಿದಿರ್ತಕ್ಕಂಥ ಎಲ್ಲ ಪ್ರಾಣಿಗಳನ್ನು ಕವರ್ ಮಾಡಿ ಅವಕ್ಕೆ ಲಸಿಕೆಯನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ಹಾಕಿಕೊಂಡಿದ್ದೇವೆ. ತುಂಬಾ ಸಂತೋಷ ಡಾಕ್ಟರ್ ರವಿ ಸಾಲಿಗೌಡರೆ, ತಾವು ಈ ಕಾಲುಬಾಯಿ ಬೇನೆ ರೋಗದ ಲಸಿಕೆ ಕುರಿತು ಬೆಳಗಾವಿ ಜಿಲ್ಲೆಯಲ್ಲಿ ಕೈಗೊಂಡಿರತಕ್ಕಂತ ಕ್ರಮಗಳ ಕುರಿತು ಮಾತನಾಡ್ತಾ ಇದ್ದೀರಿ. ಇದರ ಮುಖ್ಯ ಲಕ್ಷಣಗಳು ಏನಂತೀರಿ? ಯಾವ ಕಾರಣಕ್ಕೆ ಈ ಕಾಲುಬಾಯಿ ರೋಗ ಬರುತ್ತೆ ಅಂತೀರಿ? ಕಾಲುಬಾಯಿ ರೋಗ ಏನಿದೆ, ಇದು ಒಂದು ವೈರಾಣುವಿನಿಂದ ಬರತಕ್ಕಂತ ರೋಗ. ಇದು ಅದಕ್ಕೆ FMD ವೈರಸ್ ಅಂತಾನೆ ಕರಿತೀವಿ ನಾವು. ಈ ವೈರಸ್ಸು ವರ್ಷದಲ್ಲಿ 2 ಸಾರಿ ಅದರ ವಾತಾವರಣದ ಅನುಕೂಲ ಪರಿಸ್ಥಿತಿಗಳನ್ನು ನೋಡಿಕೊಂಡು ಅದು ಬರುವಂತ ಇದನ್ನ ನಾವು ಕಂಡುಕೊಂಡಿದ್ದೇವೆ. ರೋಗ ಬರುವ ಪೂರ್ವದಲ್ಲಿ 1-2 ತಿಂಗಳೇ ಈ ಲಸಿಕೆಯನ್ನು ನೀಡಿದ ನಂತರ ಇದು ನಮ್ಮ ಲಸಿಕೆ ಏನಿದೆ ಅದು ಪ್ರಾಣಿಗಳಿಗೆ ಸುಮಾರು 6 ತಿಂಗಳಷ್ಟು ರೋಗ ನಿರೋಧಕ ಶಕ್ತಿಯನ್ನು ನೀಡಿರುತ್ತೆ. 6 ತಿಂಗಳ ನಂತರ ಈ ರೋಗ ನಿರೋಧಕ ಶಕ್ತಿ ಕುಗ್ಗೋದ್ರಿಂದ ಮತ್ತೆ 6 ತಿಂಗಳ ನಂತರ ಈ ಲಸಿಕೆಯನ್ನು ನಾವು ಪುನರಾವರ್ತನೆ ಮಾಡ್ತೇವೆ. ಇದರಿಂದ ವರ್ಷ ಇಡೀ ನಾವು ಈ ರೋಗದ ವಿರುದ್ಧ ಪ್ರಾಣಿಗಳಿಗೆ, ನಮ್ಮ ಜಾನುವಾರುಗಳಿಗೆ ರೋಗ ನಿರೋಧಕ ಶಕ್ತಿಯನ್ನು ಈ ರೋಗದ ವಿರುದ್ಧ ನೀಡುವುದು ಅವಶ್ಯಕವಾಗಿರೋದ್ರಿಂದ ಈ ರೀತಿ ಮಾಡ್ತೇವೆ. ಮುಖ್ಯವಾಗಿ ಈಗ ಹಸು, ಎಮ್ಮೆ, ಎತ್ತು ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ? ಕಾಲು ಮತ್ತು ಬಾಯಿಬೇನೆ ಈ ರೋಗದ ಲಕ್ಷಣಗಳು ಜಾನುವಾರುಗಳಲ್ಲಿ ಪ್ರಮುಖವಾಗಿ ಬಾಯಿಯಲ್ಲಿ ಹುಣ್ಣುಗಳಾಗಿರ್ತವೆ, ಕಾಲಿನ ಗೊರಸುಗಳ ನಡುವೆ ಹುಣ್ಣುಗಳಾಗಿರ್ತವೆ, ನಡೆಯುವಾಗ ಸಾಕಷ್ಟು ಕಷ್ಟಪಟ್ಟು ನಡೀತಿರುತ್ತೆ, ಕುಂಟುವುದು ಕಾಣಬಹುದು, ಅದರ ಜೊತೆಗೆ ಜೊಲ್ಲನ್ನು ಸೋರಿಸುತ್ತೆ, ಗೊರಸುಗಳ ನಡುವೆ ಇರುವ ಹುಣ್ಣುಗಳಲ್ಲಿ ನೊಣಗಳ ಲಾರ್ವಾಗಳು ಕೂತ್ಕೊಂಡು ಮ್ಯಾಗಟ್ ಊಂಡ್ ಅಂತ ಹೇಳ್ತೀವಿ ನಾವು, ಹುಳುಗಳು ಬಿದ್ದಿರ್ತವೆ, ಆಮೇಲೆ ಆಹಾರ ತಿನ್ನುವುದು. ರೋಗದ ಮೊದಲ 3 ದಿನಗಳಲ್ಲಿ 104-105ರಷ್ಟು ಅತಿಯಾದ ಜ್ವರದ ಬಾಧೆನೂ ಇರುತ್ತೆ. ಈ ಎಲ್ಲಾ ಲಕ್ಷಣಗಳನ್ನು ಕಾಲುಬಾಯಿ ಬೇನೆ ರೋಗದ ವಿರುದ್ಧ ಕಾಣ. ಡಾಕ್ಟರ್, ಈಗ ಇದರ ನಿಯಂತ್ರಣಕ್ಕೆ, ಇದನ್ನು ತಡೆಗಟ್ಟಲಿಕ್ಕೆ ಲಸಿಕೆ ಒಂದೇ ಮಾರ್ಗನ ಅಥವಾ ಬೇರೆ ಏನಾದರೂ ಔಷಧ ಉಪಚಾರ ಮಾಡಬಹುದಾ? ರೋಗವನ್ನ ಸಂಪೂರ್ಣವಾಗಿ ಒಂದು ದೇಶದಿಂದ ಹೊರ ಹಾಕಬೇಕಾದ್ರೆ ಲಸಿಕೆ ಜೊತೆಗೆ ಇನ್ನೂ ಹಲವು ಮಾರ್ಗಗಳಿದ್ದಾವೆ. ಅದರಲ್ಲಿ ಕಲ್ಲಿಂಗ್ ಪಾಲಿಸಿ ಅಂತಾರೆ, ಯಾವ ಪ್ರಾಣಿಗಳಲ್ಲಿ ಈ ರೋಗ ಕಾಣುತ್ತೆ ಅದನ್ನು ತಕ್ಷಣ ಕಲ್ಲಿಂಗ್ ಮಾಡ್ತಾರೆ. ರೋಗ ಕಾಣಿಸಿಕೊಂಡ ಸುಮಾರು 10 ಕಿಲೋಮೀಟರ್ ಅಷ್ಟು ಎಲ್ಲಾ ಪ್ರದೇಶವನ್ನ ಸುತ್ತುವರೆದು ಅದಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಒಂದು ಸಾರಿ ಒಂದು ದೇಶ ಕಾಲು ಮತ್ತು ಬಾಯಿಬೇನೆ ರೋಗದಿಂದ ಮುಕ್ತ ಆದಾಗ ಬೇರೆ ದೇಶಗಳಿಂದ ಈ ರೋಗಾಣು ಬರದಂತೆ ಯಾವ ದೇಶಗಳಲ್ಲಿ ಈ ರೋಗಾಣು ಈ ಕಾಣಿಸಿಕೊಂಡಿದೆ ಅಂತ ಹೇಳಿ ನಮ್ಮ ಹತ್ರ ಮಾಹಿತಿ ಇರುತ್ತೆ, ಆ ದೇಶಗಳಿಂದ ಯಾವುದೇ ಪ್ರಾಣಿಜನ್ಯ ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುವುದಿಲ್ಲ. ಇದಕ್ಕೆ ಕಲ್ಲಿಂಗ್ ಅಂಡ್ ಸ್ಟ್ಯಾಂಪಿಂಗ್ ಔಟ್ ಪಾಲಿಸಿ ಅಂತಾರೆ. ಲಸಿಕೆ ಹಾಕುವುದರಿಂದ ನೀವು ನಿಮ್ಮಲ್ಲಿ ಪ್ರಾಣಿಗಳನ್ನು ಜೀವಂತವಾಗಿ ಉಳಿಸ್ಕೊಳ್ತೀರಿ, ಅದರ ಜೊತೆಗೆ ಆ ವೈರಾಣುವನ್ನು ಉಳಿಸ್ಕೊಳ್ತೀರಿ. ರೋಗ ಬಂದ ತಕ್ಷಣ ಆ ಪ್ರಾಣಿಯನ್ನೇ ತೆಗೆದು ಬಿಡೋದ್ರಿಂದ ರೋಗದ ಜೊತೆಗೆ ವೈರಾಣು ಸತ್ತೋಗ್ಬಿಡುತ್ತೆ. ಈ ರೀತಿ ಮಾಡೋದ್ರಿಂದ ಆರ್ಥಿಕವಾಗಿ ಬಹಳ ದೊಡ್ಡ ಹೊರೆ ಆದರೂ ಒಂದೇ ಸಾರಿ ಆ ರೋಗವನ್ನ ಆ ಇಡೀ ದೇಶದಿಂದನೇ ಹೊರಗೆ ಹಾಕಬಹುದು ಅಂತ ಈಗಾಗಲೇ ಪಾಶ್ಚಿಮಾತ್ಯ ದೇಶಗಳು ಕಂಡುಕೊಂಡು ಅದನ್ನ ಪಾಲಿಸ್ತಾ ಇದ್ದಾವೆ. ನಮ್ಮಲ್ಲಿ ಆರ್ಥಿಕ ಭಾರದಿಂದಾಗಿ ನಾವು ಈ ಲಸಿಕಾ ಕಾರ್ಯಕ್ರಮದ ಮೂಲಕ ರೋಗವನ್ನ ನಿಯಂತ್ರಿಸಬೇಕು ಹಾಗೂ ರೋಗದ ಮೂಲೋತ್ಪಾಟನೆ ಮಾಡಬೇಕಂತ ಹೇಳಿ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ. ಡಾಕ್ಟರ್, ಈಗ ಹೆಚ್ಚಾನ ಹೆಚ್ಚು ನಮ್ಮ ರೈತರಿಗೆ ಈ ಕಾಲುಬಾಯಿ ರೋಗವನ್ನು ತಡೆಗಟ್ಟೋದ್ರಿಂದ, ಈ ಲಸಿಕೆಯನ್ನು ಹಾಕೋದ್ರಿಂದ ಈ ರೋಗದ ನಿಯಂತ್ರಣಗೊಂಡಾಗ ಎಲ್ಲೋ ಒಂದು ಕಡೆ ರೈತರಿಗೆ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗುತ್ತೆ? ಯಾಕಂದರೆ ಪ್ರಾಣಿಗಳಿಂದ ನಾವು ಕೆಲವೊಂದು ಉತ್ಪಾದನೆಗಳನ್ನು, ವಸ್ತುಗಳನ್ನು, ಅಂದರೆ ಅದು ಚರ್ಮ ಆಗಿರ್ಬೋದು, ಬೇರೆ ಉತ್ಪಾದನೆ ಜಾನುವಾರುಗಳಿಂದ ಮಾಡಿರ್ತಕ್ಕಂಥದ್ದನ್ನು ನಾವು ರಫ್ತುಗಳನ್ನು ಸಹ ಮಾಡ್ತೀವಿ. ಇದು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸುವಲ್ಲೂ ಇದು ಒಂದು ಕ್ರಮ ಅಂತ ನಾವು ಅನ್ಕೋಬೋದು. ಯಾವ ನಿಟ್ಟಿನಲ್ಲಿ ಇದನ್ನು ರೈತರಿಗೆ ಲಾಭ ಆಗುತ್ತಂತ ಹೇಳ್ತೀರಿ? ಪ್ರಾಣಿಗಳಲ್ಲಿ ಉಂಟಾಗುವ ರೋಗಗಳೇನಿರ್ತವೆ ಅದು ರೈತರಿಗೆ ಆರ್ಥಿಕ ಹಾನಿಯನ್ನು 2 ರೀತಿಯಲ್ಲಿ ಮಾಡ್ತವೆ. ಒಂದು ಮಾರ್ಬಿಡಿಟಿ ಅಂತೀವಿ, ಇನ್ನೊಂದು ಮಾರ್ಟ್ಯಾಲಿಟಿ ಅಂತೀವಿ. ಪ್ರಾಣಿಗಳಲ್ಲಿ ರೋಗ ಬಂದು ಪ್ರಾಣಿಗಳು ಸಾವನ್ನಪ್ಪುವುದಕ್ಕೆ ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಪ್ರಾಣಿಗಳಿಗೆ ರೋಗ ಬಂದು ಅವು ಚೇತರಿಕೆ ಆಗ್ತವೆ, ಆದರೆ ಆ ರೋಗದ ಏನು ಕೋರ್ಸ್ ರನ್ ಆಗ್ತದೆ, ರೋಗ ಇರುವಂತ ಸಮಯ ಸುಮಾರು ಒಂದು ವಾರ ಕಾಲದಷ್ಟು ಆ ರೋಗ ಇರೋವರೆಗೂ ಆ ಪ್ರಾಣಿಗಳಲ್ಲಿ ಜ್ವರದಿಂದಾಗಿ ಮತ್ತು ಇತರ ಬಾಧೆಗಳಿಂದಾಗಿ ಈಗಾಗಲೇ ಉತ್ಪಾದಕ ಪ್ರಾಣಿಗಳೇನಿರ್ತವೆ, ಹಾಲನ್ನು ಕೊಡುವಂತ ಪ್ರಾಣಿಗಳು ಹಾಲು ಕೊಡುವುದನ್ನು ನಿಲ್ಲಿಸ್ತವೆ. ಚೇತರಿಕೆ ಕೊಂಡ ನಂತರ ಸುಮಾರು 10 ಲೀಟರ್ ಹಾಲನ್ನು ಕೊಡತಕ್ಕಂಥ ಆಕಳು ಅಥವಾ ಎಮ್ಮೆ 3 ಲೀಟರ್ ಹಾಲಿಗೆ ಬಂದು ನಿಲ್ಲುತ್ತೆ, ಅದು ತನ್ನ ಉತ್ಪಾದನಾ ಶಕ್ತಿಯನ್ನು ಕುಗ್ಗಿಸಿಕೊಳ್ಳುತ್ತೆ. ಈ ರೀತಿಯಾಗಿ ರೈತರಿಗೆ ಈ ರೋಗಗಳಿಂದ ಆರ್ಥಿಕ ಹಾನಿಯಾಗುತ್ತೆ. ಇದು ಮಾರ್ಬಿಡಿಟಿ. ಮಾರ್ಟಾಲಿಟಿ ಅಂದರೆ ಪ್ರಾಣಿನೇ ಸತ್ತೋಗುತ್ತೆ, ಅದರಿಂದ ತುಂಬಲಾಗದ ನಷ್ಟ ಆಗುತ್ತೆ. ನಾವು ಲಸಿಕೆಯನ್ನು ಕೊಡೋದ್ರಿಂದ ಪ್ರಾಣಿಗಳಿಗೆ ಈ ರೋಗ ಬರದೇ ಇರೋದಂಗೆ ನೋಡ್ಕೋಬಹುದು. ಪ್ರಾಣಿಗಳಲ್ಲಿ ರೋಗ ಬಾರದೇ ಇದ್ರೆ ಈ ರೋಗದಿಂದ ಆಗುವಂತ ಆರ್ಥಿಕ ಹಾನಿಯನ್ನು ತಡೆಗಟ್ಟುತ್ತೇವೆ. ಆದ್ದರಿಂದ ಒಂದು ಆ ಉತ್ಪಾದನೆಯ ಪ್ರಮಾಣದಲ್ಲಿ ಇಳಿಕೆ ಅಥವಾ ಹಾನಿ ಏನಾಗ್ತಿತ್ತು ಅದನ್ನು ಉಳಿಸ್ತೇವೆ. ಅದರ ಜೊತೆಗೆ ಪ್ರಾಣಿಗಳಿಗೆ ರೋಗ ಬಂದಾಗ ಅದನ್ನ ಗುಣಮುಖ ಆಗ್ಲಿ ಅಂತ ಹೇಳಿ ನಾವೇನ್ ಚಿಕಿತ್ಸೆ ನೀಡ್ತೇವೆ ಅದಕ್ಕೂ ಖರ್ಚಾಗುವಂತ ಹಣವನ್ನ ಲಸಿಕೆ ನೀಡೋದ್ರಿಂದ ಉಳಿಸಬಹುದು. ಈ ರೀತಿ ರೈತರಿಗೆ 2 ಪಟ್ಟು ಲಾಭದಾಯಕವಾಗಿ ಈ ಲಸಿಕಾಕರಣ ಪರಿಣಮಿಸಿದೆ. ಡಾಕ್ಟರ್, ಇವಾಗ ಈ ಕಾಲುಬಾಯಿ ರೋಗ ಬಂತು ಅನ್ನೋದಕ್ಕಿಂತ ಪೂರ್ವದಲ್ಲಿ ಅಥವಾ ಬಂದ ಮೇಲೆ ಯಾವ ರೀತಿ ಇದನ್ನ ರೋಗ ಹರಡದಂತೆ ನಾವು ತಡೆಗಟ್ಟಬಹುದು, ಯಾವ ಕ್ರಮಗಳನ್ನ ಕೈಗೊಂಡ್ರೆ ಇವುಗಳನ್ನ ತಡೆಗಟ್ಟಬಹುದು ಅಂತೀರಿ? ಕಾಲು ಮತ್ತು ಬಾಯಿಬೇನೆ ರೋಗವನ್ನ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಶೀಘ್ರವಾಗಿ ಹರಡುವಂತ ರೋಗ, ಯಾಕಂದ್ರೆ ಎಲ್ಲಾ ವೈರಾಣುವಿನಿಂದ ಹರಡುವಂತ ರೋಗಗಳೇನಿರ್ತವೆ ಸಾಕಷ್ಟು ಗಾಳಿಯ ಮುಖಾಂತರ ಹರಡುವುದರಿಂದ ಇದರ ತಡೆಗಟ್ಟುವುದಾಗ್ಲಿ ಇದನ್ನ ನಿಯಂತ್ರಿಸುವುದು ಸ್ವಲ್ಪ ಕಷ್ಟಕರ ಕೆಲಸ. ಆದರೂ ಪ್ರಮುಖವಾಗಿ ರೋಗ ಬಂದ ತಕ್ಷಣ ನಾವು ಮೊದಲೇದಾಗಿ ಮಾಡಬೇಕಾದ ಕೆಲಸ ಅಂದ್ರೆ, ನಮ್ಮಲ್ಲಿ 8-10 ಎಷ್ಟೋ ದನಗಳಿರ್ತವೆ, ಅದರಲ್ಲಿ ಒಂದಕ್ಕೆ ರೋಗ ಬಂದ್ರೆ ತಕ್ಷಣ ಅದನ್ನ ಬೇರ್ಪಡಿಸುವಿಕೆ, ಅದಕ್ಕೆ ಕ್ವಾರಂಟೈನ್ ಮೆಜರ್ ಅಂತೀವಿ. ಅದನ್ನ ಹೆಲ್ದಿ ಅನಿಮಲ್ಸ್ ಏನಿರ್ತವೆ ಅಥವಾ ಆರೋಗ್ಯವಂತ ಪ್ರಾಣಿಗಳಿಂದ ರೋಗಗ್ರಸ್ತ ಪ್ರಾಣಿಯನ್ನ ನಾವು ದೂರಪಡಿಸುವುದು, ಪ್ರತ್ಯೇಕಿಸುವುದು, ಇದು ಒಂದು ಮೇಜರ್ ಆಗಿದೆ. ಉಳಿದಂತೆ ಅದರ ಜೊತೆಗಿರುವ ಎಲ್ಲ ಪ್ರಾಣಿಗಳಿಗೆ ತಕ್ಷಣ ಲಸಿಕೆಯನ್ನ ನೀಡ್ತೇವೆ. ನಾವು ಲಸಿಕೆಯನ್ನ ನೀಡಿದ ನಂತರ ಕನಿಷ್ಠ 11-15 ದಿನ ಬೇಕು ಆ ಲಸಿಕೆಯಿಂದ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗುವವರೆಗೆ. ಅಲ್ಲಿಯವರೆಗೆ ಈ ಎಲ್ಲಾ ಪ್ರಾಣಿಗಳು ಆ ರೋಗಾಣದ ಸಂಪರ್ಕದಲ್ಲಿ ಬರದಂತೆ ನೋಡಿಕೊಳ್ಳುವುದು ಬಹಳ ಪ್ರಮುಖವಾದ ಅಂಶ ಆಗಿದೆ. ಯಾವ ರೀತಿ ಈ ರೋಗಾಣ ಹರಡಬಹುದು, ಮತ್ತೆ ಗಾಳಿಯಿಂದನೂ ಹರಡುತ್ತೆ, ಏರ್ಬೋರ್ನ್ ಇನ್ಫೆಕ್ಷನ್ ಇರುತ್ತೆ, ಅದರ ಜೊತೆಗೆ ಅದು ಒಂದೇ ಗೋದ್ಲೆಯಲ್ಲಿ ಮೇವು ತಿಂದಿದ್ರೆ, ಅದರ ಜೊಲ್ಲು ಅದ್ರ ಮೇಲೆ ಬಿದ್ದಿದ್ರೆ, ಅದೇ ಮೇವನ್ನ ಬೇರೆ ಪ್ರಾಣಿ ತಿಂದ್ರೆ ಇದರಿಂದನೂ ಬರುತ್ತೆ, ನೀರು ಕುಡಿಯುವ ಕಾಮನ್ ಪಾತ್ರೆ ಇತ್ತಂದ್ರೆ ಅದರಿಂದನೂ ರೋಗ ಹರಡುವ ಸಾಧ್ಯತೆಗಳಿರೋದ್ರಿಂದ ಪ್ರಾಣಿಯನ್ನ ಪ್ರತ್ಯೇಕಿಸುವುದು ಬಹಳ ಪ್ರಮುಖ. ಇದರ ಜೊತೆಗೆ ಆ ಪ್ರಾಣಿ ಎಲ್ಲಿ ಇರುತ್ತೆ ಅಥವಾ ಎಲ್ಲಿ ಇತ್ತು ಅಲ್ಲಿ ಸುತ್ತಮುತ್ತಲಿನ ವಾತಾವರಣ, ನೆಲ, ಇದನ್ನ ಸೋಡಿಯಂ ಕ್ಲೋರೈಡ್ ಲವಣಾಂಶ ಇರುವಂತ ಅಥವಾ ಸೋಪ್ ವಾಟರ್ ಅನ್ನು ತಗೊಂಡು ಆ ಜಾಗವನ್ನ ಪರಿಶುದ್ಧ ಮಾಡಿದ್ರೆ, ಸ್ವಚ್ಛತೆಯನ್ನು ಕಾಪಾಡಿಕೊಂಡ್ರೆ, ಇದು ಫ್ರೆಜೈಲ್ ವೈರಾಣು ಏನಿರುತ್ತೆ ಒಂದು ಪ್ರಾಣಿಯ ದೇಹದೊಳಗಿದ್ದಾಗ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ರೋಗವನ್ನು ಉಂಟು ಮಾಡುತ್ತೆ. ಆದರೆ ಪ್ರಾಣಿಯ ದೇಹದಿಂದ ಹೊರಗಿದ್ದಾಗ ಬಹಳಷ್ಟು ಫ್ರೆಜೈಲ್ ವೈರಸ್ ಇರುತ್ತೆ, ಇದನ್ನು ನಾವು ಸೋಪ್ ವಾಟರ್ನಿಂದನೂ ಸಹ ಕಂಟ್ರೋಲ್ ಮಾಡಬಹುದು. ಈ ಎಲ್ಲ ಮೇಜರ್ಗಳನ್ನು ತಗೊಳ್ಳೋದ್ರಿಂದ ಉಳಿದ ಆರೋಗ್ಯವಂತ ದನಕರುಗಳನ್ನು ರಕ್ಷಿಸುವುದು ಬಹುಮುಖ್ಯವಾಗಿರುತ್ತೆ. ಡಾಕ್ಟರ್, ಈಗ ಕಾಡಿನಂಚಿನ ಗ್ರಾಮಗಳಲ್ಲಿ ಇರತಕ್ಕಂಥ ಈ ಕಾಡು ಪ್ರಾಣಿಗಳಿಗೆ ಯಾವ ರೀತಿ ಲಸಿಕಾ ಕ್ರಮಗಳನ್ನು ತಾವು ಕೈಗೊಂಡಿದ್ರಿ ಇದ್ರ ಕುರಿತು ಹೇಳೋದಾದ್ರೆ? ಕಾಲುಬಾಯಿ ಬೇನೆ ರೋಗ ಏನಿದೆ, ಕ್ಲೋವನ್ ಫುಟೆಡ್ ಅನಿಮಲ್ಸ್ ಅಂತೀವಿ, ಅಂದ್ರೆ ಗೊರಸಿನಲ್ಲಿ ಸೀಳು ಏನಿರುತ್ತೆ ಆ ಎಲ್ಲಾ ಪ್ರಾಣಿಗಳಿಗೆ ಬರುವಂತ ರೋಗ ಆಗಿದೆ. ಇದು ಬರೀ ನಾವು ಸಾಕು ಪ್ರಾಣಿಗಳಿಗೆ ಬರುತ್ತೆ ಅನ್ನೋ ಕಲ್ಪನೆ ತಪ್ಪು, ಸಾಕು ಪ್ರಾಣಿಗಳ ಜೊತೆಗೆ ಕಾಡು ಪ್ರಾಣಿಗಳಿಗೂ ಸಹ ಬರ್ತಾ ಇದೆ. ಆದ್ದರಿಂದ ಕಾಡಿನಂಚಿನ ಗ್ರಾಮಗಳಲ್ಲಿ ನಾವೇನು ಸಾಕೊಂಡಿದೀವಿ ಈ ಪ್ರಾಣಿಗಳನ್ನ ಲಸಿಕೆಯನ್ನು ಕೊಟ್ಟು ಈ ರೋಗದಿಂದ ಸಂರಕ್ಷಿಸಿಕೊಳ್ಳುವುದು ಅಥವಾ ಈ ರೋಗೋದ್ರೇಕ ಆಗದಂಗೆ ಅವುಗಳನ್ನ ರಕ್ಷಿಸಿಕೊಳ್ಳುವುದು ಬಹಳ ಪ್ರಮುಖವಾಗಿದೆ. ಒಂದು ವೇಳೆ ಅಲ್ಲಿ ರೋಗ ಕಂಡಿದ್ದೆ ಆದರೆ ಆ ರೋಗಾಣು ಕಾಡು ಪ್ರಾಣಿಗಳಿಗೂ ಹರಡಿ ಕಾಡು ಪ್ರಾಣಿಗಳಿಗೆ ಲಸಿಕೆಯನ್ನು ಕೊಡುವ ವಿಧಾನ ನಮ್ಮ ಹತ್ರ ಇನ್ನೂ ಇರದೇ ಇರೋದ್ರಿಂದ ದೊಡ್ಡ ಪ್ರಮಾಣದಲ್ಲಿ ಕಾಡು ಪ್ರಾಣಿಗಳಿಗೆ ನಷ್ಟ ಉಂಟಾಗುತ್ತೆ, ಜೀವಹಾನಿಯಾಗುತ್ತೆ. ಆದ್ದರಿಂದ ಕಾಡಿನಂಚಿನ ಗ್ರಾಮಗಳಲ್ಲಿ 100%-100% ಲಸಿಕಾಕರಣವನ್ನು ನಾವು ಮಾಡಬೇಕಾಗಿದೆ. ಹಾಗೆ ಕಾಡಿನ ಒಳಗೆ ಇರುವಂತ ಯಾವ್ದಾದ್ರೂ ಹ್ಯಾಮ್ಲೆಟ್ಸ್ ಇತ್ತು, ಅದರಲ್ಲಿ ಪ್ರಾಣಿಗಳನ್ನು ಸಾಕೊಂಡಿದ್ರೆ ಅವಕ್ಕೂ ಸಹ ನಾವು ಲಸಿಕಾಕರಣವನ್ನು ಮಾಡ್ತೇವೆ. ಈ ದಿಕ್ಕಿನಲ್ಲಿ ನಾವು ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೂ ನಾವು ಕಮ್ಯುನಿಕೇಟ್ ಮಾಡಿದ್ದೇವೆ. ಅವರು ಸಹ ನಮಗೆ ಸಹಕಾರ ನೀಡಿ ಕಾಡಿನಂಚಿನ ಗ್ರಾಮಗಳಲ್ಲಿ ಎಸ್ಪೆಷಲಿ 100%-ನಷ್ಟು ನಾವು ಲಸಿಕಾಕರಣ ಸಾಧನೆ ಮಾಡುವಲ್ಲಿ ಸಹಾಯ ಮಾಡ್ತಾ ಇದ್ದಾರೆ. ಡಾಕ್ಟರ್, ಇವಾಗ ಈ ಕಾಲುಬಾಯಿ ಬೇನೆ ರೋಗದ ಕುರಿತು ನಮ್ಮ ರೈತ ಬಾಂಧವರಿಗೆ, ನಮ್ಮ ಜನರುಗಳಿಗೆ ಇದರ ಬಗ್ಗೆ ತಿಳುವಳಿಕೆ ಕುರಿತು ಕಿವಿಮಾತು ಹೇಳೋದಾದರೆ, ಅವರಿಗೆ ಸಹಾಯವಾಣಿಯ ಸಂಖ್ಯೆ ಆಗಿರ್ಬೋದು, ಈ ಲಸಿಕೆ ಅಭಿಯಾನದ ಕುರಿತು ತಾವು ಹೇಳೋದಾದರೆ. ಈಗಾಗಲೇ ಪಶುಪಾಲನಾ ಹಾಗೂ ಪಶುವೈದ್ಯಕೀಯ ಇಲಾಖೆಯಲ್ಲಿ ನಮಗೆ ಸಿಬ್ಬಂದಿಯ ಕೊರತೆ ಇದೆ. ಅದನ್ನು ನಾವು ಸಾಕಷ್ಟು ಪ್ರಮಾಣದಲ್ಲಿ ನೀಗಿಸುವಲ್ಲಿ ನಾವು ಯಶಸ್ವಿನೂ ಆಗಿದ್ದೇವೆ. ಅದರ ಜೊತೆಗೆ ಸರ್ಕಾರ ಇದನ್ನು ಮನಗಂಡು 1962 ಇದೇನು ತುರ್ತು ಚಿಕಿತ್ಸಾ ವಾಹನ ಲಭ್ಯ ಇದೆ. ರೈತರು ತಮ್ಮ ಯಾವುದಾದ್ರೂ ಪ್ರಾಣಿಗಳಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಈ ಸಹಾಯವಾಣಿ ಸಂಖ್ಯೆ 1962-1962 ಇದಕ್ಕೆ ಕರೆ ಮಾಡಿ ತಮ್ಮ ಎಲ್ಲ ವಿವರಗಳನ್ನು ನೀಡಿದಲ್ಲಿ ನಮ್ಮ ಆಂಬ್ಯುಲೆನ್ಸ್ ಏನಿದೆ ಅವರ ಮನೆ ಬಾಗಿಲಿಗೆ ಬಂದು ಚಿಕಿತ್ಸೆ ನೀಡ್ತಾ ಇದೆ. ಇದರ ಸದುಪಯೋಗವನ್ನು ಎಲ್ಲ ರೈತ ಬಾಂಧವರು ಪಡೆದುಕೊಳ್ಬೇಕಂತ ನಾನು ಕೇಳ್ತಾ ಇದ್ದೀನಿ. ಏನು ಸಹಾಯವಾಣಿಯನ್ನು ತಾವು ಹೇಳಿದ್ರಿ, ಈ ಆಪ್ ಮೂಲಕ ಈ ಅಭಿಯಾನವನ್ನು ಕೈಗೊಳ್ತಾ ಇದ್ದೀನಿ ಅಂತ ತಾವು ಹೇಳಿದ್ರಿ, ಇಲ್ಲಿ ಏನಾದರೂ ರೈತರಿಗೆ ಅಥವಾ ಜನಸಾಮಾನ್ಯರಿಗೆ OTP ಕೇಳುವಂಥ ಸಾಧ್ಯತೆ ಇದೆಯಾ, ಹೇಗೆ? ಇದು ಬಹಳ ಅತ್ಯಂತ ಉತ್ತಮ ಪ್ರಶ್ನೆಯನ್ನು ಕೇಳಿದ್ರೆ, ಈಗೇನು 1100 ಜನ ಲಸಿಕಾಕಾರರನ್ನು ನಾವು ಈಗಾಗಲೇ ಐಡೆಂಟಿಫೈ ಮಾಡಿಕೊಂಡಿದ್ದೀವಿ. ನಾವು ಪ್ರತಿಯೊಬ್ಬ ಪ್ರಾಣಿಗಳಿರುವ ರೈತರ ಮನೆಗೆ ತೆರಳಿ ಈ ಲಸಿಕೆಯನ್ನು ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಈ ಲಸಿಕೆಯನ್ನು ಮಾಡುವ ಮಾನಿಟರಿಂಗ್ ಮೆಥಡ್ನಲ್ಲಿ ಯಾವುದೇ ನ್ಯೂನತೆ ಆಗಬಾರ್ದು ಅಂತ ಹೇಳಿ, ಯಾವುದು ತಪ್ಪಾಗಿ ಎಂಟ್ರಿ ಆಗಬಾರ್ದು, ಕೆಲವೊಂದು ಪ್ರಾಣಿಗಳಿಗೆ ಲಸಿಕೆ ನೀಡದೆ ಲಸಿಕೆ ನೀಡಿದ್ದೇವೆ ಅಂತ ಹೇಳಿ ಏನಾದರೂ ತಪ್ಪಾಗಿ ನಾವು ಗುರುತು ಮಾಡಿಕೊಳ್ಳುವ ಪ್ರಮೇಯ ಬರದೇ ಇರಲಿ ಅಂತ ಹೇಳಿ ಪ್ರತಿಯೊಬ್ಬ ರೈತರು ಮೊಬೈಲ್ಗೆ ನಾವು ಲಸಿಕೆ ಮಾಡಿದ ನಂತರ OTP ಬರುತ್ತೆ, ಅವರು OTP ಶೇರ್ ಮಾಡಿದ ನಂತರವೇ ಇದನ್ನು ನಾವು ಭಾರತ ಪಶುಧನ ಆ್ಯಪ್ ಅಂತ ಏನಿದೆ ಅದರಲ್ಲಿ ನಾವು ಲಸಿಕೆ ಹಾಕಿದ್ದೇವೆ ಅಂತ ಹೇಳಿ ಆ ಲಸಿಕಾದಾರ ಏನು ನಮಗೆ ವರದಿ ನೀಡ್ತಾನೆ ಅದು ಆ ವರದಿ ಆ ಆ್ಯಪ್ OTP ಹೇಳುವವರೆಗೆ ತೆಗೆದುಕೊಳ್ಳೋದಿಲ್ಲ. ರೈತರು OTP ಹೇಳಬೇಕಾದ್ರೆ ನಮ್ಮನೆಗೆ ಬಂದಿದ್ದಾರೆ, ಲಸಿಕೆಯನ್ನು ಹಾಕಿದ್ದಾರೆ, ಆದ್ದರಿಂದ ನಾನು OTP ನೀಡ್ತಾ ಇದ್ದೀನಿ ಅಂತೇಳಿ ಅವ್ರು OTP ನೀಡಿರ್ತಾರೆ. ಇದು ನಾವು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಯಾವುದೇ ರೀತಿಯ ವ್ಯತ್ಯಯ ಆಗದೇ ಇರುವಂತೆ ನೋಡಿಕೊಳ್ಳೋದಕ್ಕೆ ಸರ್ಕಾರ ಮನಗೊಂಡ ಲಸಿಕೆ ಹಾಕಿದ್ದಕ್ಕೆ. ಆದ್ದರಿಂದ ರೈತರು ನಾವು ಈಗಾಗಲೇ ನಮ್ಮ ಎಲ್ಲಾ ಲಸಿಕೆದಾರರಿಗೆ ಗುರುತಿನ ಚೀಟಿ ನೀಡಿದ್ದೇವೆ. ಈ OTP ನೀಡುವಾಗ ಬಹಳಷ್ಟು ಹಿಂಜರಿತ ರೈತರಲ್ಲಿ ಇದೆ. ರೈತರು ನಮ್ಮ ಲಸಿಕೆದಾರರ ಗುರುತಿನ ಚೀಟಿ ನೋಡಿ ಧೈರ್ಯವಾಗಿ OTP ನೀಡಬೇಕಂತೇಳಿ ನಾನು ರೈತರಲ್ಲಿ ಮನವಿ ಮಾಡಿಕೊಳ್ತೇನೆ. ತುಂಬಾ ಸಂತೋಷ ಡಾಕ್ಟರ್ ರವಿ ಸಾಲಿಗೌಡ್ರೆ, ತಾವು ಇಷ್ಟೊತ್ತು ಕಾಲುಬಾಯಿ ಬೇನೆ ರೋಗದ ಕುರಿತು ಸಾಕಷ್ಟು ಮಾಹಿತಿಗಳನ್ನ, ಅದರಲ್ಲೂ ಈ ಲಸಿಕೆ ಅಭಿಯಾನದ ಕುರಿತು ಸಾಕಷ್ಟು ವಿಷಯಗಳನ್ನ ತಿಳಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನ ತಿಳಿಸಿದ್ದಕ್ಕಾಗಿ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬೆಳಗಾವಿ ಜಿಲ್ಲೆಯಲ್ಲಿ ಕೈಗೊಳ್ಳುತ್ತಿರುವ ಜಾನುವಾರುಗಳಲ್ಲಿ ಕಂಡುಬರುವ ಕಾಲುಬಾಯಿ ರೋಗದ ಲಸಿಕಾ ಅಭಿಯಾನದ ಕುರಿತು ಬೆಳಗಾವಿ ಪಶುಪಾಲನಾ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ರವಿ ಸಾಲಿಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ, ಸಹಕಾರ ವಿಜಯ್ ಕುಮಾರ್ ಸಬರದ್, ಸಂಕಲನ ಸುಮಾ ಸುರೇಶ್. ಇದಾಗಿತ್ತು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಇನ್ನು ಹೊತ್ತಾತು ರೈತ ಬಾಂಧವರೇ, ಮತ್ತೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಬಾದಾಮಿ ತಾಲೂಕಿನ ಅಗಸಿನಕೊಪ್ಪದ ಮಾರುತಿ ಬಿ ಭಜಂತ್ರಿ ಮತ್ತು ಸಂಗಡಿಗರಿಂದ ಸಂಪ್ರದಾನಿ ವಾದನ. ಸಂಪ್ರದಾನಿ ವಾದನ ಕೇಳುತ್ತಿರುವಿರಿ.